ಕೃಷಿ ಡಿಪ್ಲೊಮಾ ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ. ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ವಿಷಯ ಮಾವಿನ ಫಸಲು ಹಾಗೂ ಸಂರಕ್ಷಣೆ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೊಳೀನ. ಕೇಳುಗರೆ, ಇವತ್ತು ನಮ್ಮ ಧಾರವಾಡದ ಹವಾಗುಣ ಅಂದರೆ ಬಹಳ ಜನಕ್ಕಿಷ್ಟ. ಇಲ್ಲಿ ಮಣ್ಣಿನಲ್ಲಿರುವಂಥ ಒಂದು ಅದೇನು ಸ್ವಾದಿಷ್ಟ ಇದೆ, ಅದೇನು ಒಂದು ಶಕ್ತಿ ಇದೆ ಅಂಥೇಳಿ ಸಾಕಷ್ಟು ಜನ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ಬೆಳೆಯುವಂಥ ಕಾಯಿಪಲ್ಲೆ ಇರ್ಬೋದು, ಆಮೇಲೆ ಯಾವುದೇ ಬೆಳೆ ಇರ್ಬೋದು, ಅಲ್ಲಿ ಒಂದು ಸ್ವಾದಿಷ್ಟವಾದ ರುಚಿ ಇರ್ತದೆ. ಇವತ್ತು ನಾವು ಚರ್ಚೆ ಮಾಡೋದು ಅಂದರೆ ಹಣ್ಣುಗಳ ರಾಜ ಮಾವಿನ ಹಣ್ಣು. ಮಾವಿನ ಹಣ್ಣು ಧಾರವಾಡದಲ್ಲಿ ಭಾಳ ಜನಪ್ರಿಯ. ಇಲ್ಲಿ ಈ ಕಡೆ ಎಲ್ಲ ಉತ್ತರ ಕರ್ನಾಟಕದೊಳಗೆ ಈ ಬಿಸಿಲಿನ ಒಂದು ಆರಂಭ ಆಯಿತು ಅಂದರೆ ಮಾವಿನ ಹಣ್ಣು ನಿಧಾನವಾಗಿ ಚಿಗುರ್ಕೊಳ್ಳೋಕ್ಕೆ ಆರಂಭ ಆಗ್ತದೆ. ಮಾರ್ಚ್ ಏಪ್ರಿಲ್ ಹೊತ್ತಿಗೆ ಮಾವಿನ ಕಾಯಿಗಳು ಮತ್ತು ಹಣ್ಣುಗಳು ನಿಮಗೆ ಸಿಗ್ತಾವೆ. ಇವತ್ತು ಹಣ್ಣುಗಳ ರಾಜ ಅಂತಲೇ ಹೇಳ್ತೇವೆ ನಾವು. ಇದು ನಮ್ಮ ರಾಷ್ಟ್ರೀಯ ಹಣ್ಣಿನ ಬೆಳೆಯಾಗಿದ್ದು ಭಾಳ ಪ್ರಾಮುಖ್ಯತೆಯನ್ನು ಪಡೆದಂಥದ್ದು. ಮತ್ತು ಇದರೊಳಗೆ ಎ ಮತ್ತು ಸಿ ಜೀವಸತ್ವ ಹೆಚ್ಚಿನ ಪ್ರಮಾಣದಲ್ಲಿರ್ತದೆ. ಮತ್ತು ತಾಜಾ ರೂಪದಲ್ಲಿ ಉಪಯೋಗ ಮಾಡ್ತಾರೆ, ಉಪ್ಪಿನಕಾಯಿ ಅಂತ ಸಂಸ್ಕರಿಸಿದ ಪದಾರ್ಥಗಳ ರೂಪದಲ್ಲಿ ಕೂಡ ಉಪಯೋಗ ಮಾಡ್ತಾರೆ. ಒಟ್ಟು ಹಣ್ಣಿನ ಉತ್ಪಾದನೆಯ 25% ಮಾವಿನ ಹಣ್ಣದ ನಮ್ಮ ಭಾರತದೊಳಗೆ. ಹೀಗಾಗಿ ಈ ಒಂದು ಹಣ್ಣು ನಾವು ರಫ್ತು ಮಾಡಬೇಕಾದ್ರೂ ಕೂಡ ತಾಜಾ ಹಣ್ಣುಗಳನ್ನು ರಫ್ತು ಮಾಡೋ ವಿಚಾರ ನೋಡಿದರೆ 40% ಮಾವಿನ ಹಣ್ಣಿದೆ. ಹೀಗಾಗಿ ಮಾವಿನ ಹಣ್ಣು ಭಾಳ ಪ್ರಮುಖವಾಗಿರುವಂಥದ್ದು. ನಮಗೆಲ್ಲ ನಗರ ಪ್ರದೇಶದವರಿಗೆ ಒಂದು ಉತ್ತಮವಾದ ಸ್ವಾದಿಷ್ಟವಾದ ಈ ಹಣ್ಣು ಆರೋಗ್ಯಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಹೇರಳವಾಗಿ ಒದಗಿಸ್ತದೆ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಎಸ್ ಎನ್ ಜಾಧವ್ ಅವರಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಎಸ್ ಎನ್ ಜಾಧವ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಮಾವಿನ ಹಣ್ಣಿನ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಮಾವಿನ ಹಣ್ಣು ಹೇಗೆ ಒಂದು ಲಾಭದಾಯಕವಾಗಿ ನಾವು ಮಾಡಿಕೊಳ್ಬೇಕು, ಮಾವಿನ ಹಣ್ಣಿನ ಒಂದು ಸ್ವಾದಿಷ್ಟವಾದ ರುಚಿ ಅದು ಬರಬೇಕು ಅಂತಂದರೆ ಹೇಗೆ ರೈತ ಬಾಂಧವರು ಕಾಳಜಿ ತೆಗೆದುಕೊಳ್ಬೇಕು, ಯಾಕಂದರೆ ಈ ಸರಿ ಸಾಕಷ್ಟು ಮಳೆ ಬೇರೆ ಆಗಿದೆ, ನೀರಿನ ನಿರ್ವಹಣೆ ಕೂಡ ಹೆಂಗೆ ಮಾಡಬೇಕು ಅನ್ನೋದನ್ನು ಕೂಡ ಡಾಕ್ಟರ್ ಎಸ್ ಎನ್ ಜಾಧವ್ ಅವರಿಂದ ತಿಳ್ಕೊಂಡಂತ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಎಸ್ ಎನ್ ಜಾಧವ್ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಜಾಧವ್. ನಮಸ್ಕಾರ. ನಿಮಗೆ ಸ್ವಾಗತ, ಸುಸ್ವಾಗತ. ಮಾವಿನ ಹಣ್ಣು ಹಣ್ಣುಗಳ ರಾಜ, ಹಣ್ಣಿನ ಬಗ್ಗೆ ನೀವು ಆರಂಭಿಕ ಮಾಹಿತಿ, ಹೇಗೆ ಇದು ನಮ್ಮ ಒಂದು ಆರೋಗ್ಯಕ್ಕೆ ಸಹಕಾರಿಯಾಗಿದೆ? ಇದು ಮಾವಿನ ಬೆಳೆ ನಮ್ಮ ಧಾರವಾಡ ಜಿಲ್ಲೆಯ ಮಾವು ಒಂದು ಜಿಲ್ಲೆಯ ಬೆಳೆಯಾಗಿದ್ದು ಈ ಬೆಳೆ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಭಾಗದಲ್ಲಿ ಬೆಳೀತಾ ಇದ್ದೀವಿ. ಪ್ರತಿ ವರ್ಷ ಈ ನವಂಬರ್ ಡಿಸೆಂಬರ್ನಲ್ಲಿ ಹೂವು ಇಡೋದು, ಅಕ್ಟೋಬರ್ ತನಕ ಮಳೆ ಆಗಿದ ಕಾರಣ ಸ್ವಲ್ಪ ತಡವಾಗಿ ಡಿಸೆಂಬರು ಮತ್ತು ಜನವರಿಯಲ್ಲಿ ಈಗ ಹೂವು ಸಾಕಷ್ಟು ಪ್ರಮಾಣದಲ್ಲಿ ಬಿಡ್ತಾ ಇದೆ. ಮತ್ತು ಜೋಳದ ಕಾಳಿನ ಗಾತ್ರದ, ಬಟಾಣಿ ಕಾಳಿನ ಗಾತ್ರದ ಹಣ್ಣುಗಳು ಸಹ ನಮಗೆ ಕಂಡು ಬರ್ತಾ ಇದೆ. ಈ ಬೆಳೆಗೆ ಮುಖ್ಯವಾಗಿ ಈ ಹೂವು ಮೊಗ್ಗು ಬಿಟ್ಟ ನಂತರ ಈ ಟೈಮ್ನಲ್ಲಿ ಇದಕ್ಕೆ ಪ್ರಮುಖವಾಗಿ ನಮಗೆ ಜಿಗಿಹುಳ ಮತ್ತು ಬೂದು ರೋಗ ಇವೆರಡೂ ಒಂದು ಕೀಟ ಮತ್ತು ರೋಗ ಭಾಳಷ್ಟು ಕಾಡ್ತವೆ. ಈ ಜಿಗಿಹುಳ ಏನಿದೆ ಅಲ್ಲ, ಇದು ಪ್ರೌಢ ಕೀಟಗಳು ಮತ್ತು ಮರಿ ಕೀಟಗಳು ಎಲೆ ಗೊಂಚಲ ಮೇಲೆ, ಹೂವಿನ ಮೇಲೆ, ಎಲೆಗಳ ಮೇಲೆ ಕುಂತು ರಸವನ್ನು ಹೀರುವುದರಿಂದ, ಅದು ರಸವನ್ನು ಹೀರಿ ರಸವನ್ನು ಬಿಡುವುದರಿಂದ ಎಲೆಗಳ ಮೇಲೆ ಅದು ಬಿದ್ದು ಕಪ್ಪಾಗುತ್ತೆ. ಕಪ್ಪಾಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಡ್ಡಿ ಉಂಟು ಮಾಡಿ ಗಿಡದ ಬೆಳವಣಿಗೆ ಅಥವಾ ಹೂವಿನ ಬೆಳವಣಿಗೆ, ಕಾಯಿ ಗಾತ್ರ ಕಡಿಮೆ ಆಗುವುದು, ಈ ರೀತಿಯೆಲ್ಲ ಈ ಕೀಟದ ಪ್ರಮುಖ ಕಾರಣ ಆಗುತ್ತೆ. ಆ ಕಾರಣಕ್ಕೆ ನಾವು ಈ ಕೀಟದ ನಿರ್ವಹಣೆಗೆ ನಾವು 3 ಸಿಂಪರಣೆ ಹೇಳ್ತೀವಿ. ಒಂದು 50% ಹೂವು ಬಿಟ್ಟಾಗ ನಾವು ಮೊದಲನೇ ಸಿಂಪರಣೆ, ತದನಂತರ ಜೋಳದ ಕಾಳು ಅಥವಾ ಬಟಾಣಿ ಕಾಳಿನ ಗಾತ್ರದಲ್ಲಿದ್ದಾಗ 2 ಸಿಂಪರಣೆ, ತದನಂತರ ಗೋಲಿ ಆಕಾರದ ಕಾಯಿ ಗಾತ್ರ ಇದ್ದಾಗ ನಾವು 3 ಸಿಂಪರಣೆ, ಒಂದು 15 ದಿನದ ಅಂತರದಲ್ಲಿ ನಾವು 3 ಸಿಂಪರಣೆ ಮಾಡಿ ಈ ಜಿಗಿ ಹುಳುವಿನ ಬಾಧೆಯನ್ನು ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಮೀನ್ ಟೈಮ್ ರಾತ್ರಿ ಹೊತ್ತಿನಲ್ಲಿ ತಂಪಾದ ಟೆಂಪರೇಚರ್ ಕಡಿಮೆ ಆಗಿ ಮತ್ತೆ ಡೇ ಟೈಮ್ನಲ್ಲಿ ಸ್ವಲ್ಪ ಬಿಸಿಲು ಹೆಚ್ಚಾಯ್ತಂದರೆ ಈ ಜಿಗ ಹುಳುವಿನ ಬಾಧೆ ಹೆಚ್ಚಾಗ್ತೈತಿ. ಅದು ಅಲ್ಲದೆ ಇದೇ ಟೈಮ್ನಲ್ಲಿ ಬೂದು ರೋಗನೂ ಸಹ ಬರ್ತೈತಿ. ಈ ಬೂದು ರೋಗದ ಲಕ್ಷಣಗಳಂತಂದರೆ ಎಲೆಗಳ ಮೇಲೆ, ಹೂಗೊಂಚಲುಗಳ ಮೇಲೆ, ಮತ್ತು ಎಲ್ಲ ಕಡೆ ಬೆಳ್ಳಿಗೆ ಏನು ಬೂದಿ ಕಲರ್ ಬಂದುಬಿಡ್ತೈತಿ. ಇದು ಆದಾಗ ಏನಾಗುತ್ತೆ, ಹೂಗಳು ಉದುರ್ತವೆ. ಈ ಕಾರಣಕ್ಕೆ ಎರಡೂ ಸೈಮಲ್ಟೇನಿಯಸ್ ಆಗಿ ಜಿಗಿ ಹುಳು ಮತ್ತು ಬೂದು ರೋಗ ಈ ಮಾವಿನ ಬೆಳೆಯಲ್ಲಿ ಬರುವ ಕಾರಣ ಕೂಡಲೇ ಕಂಡಾಕ್ಷಣ ನಾವು ಒಂದು ಅಂತರ್ವ್ಯಾಪಿ ಕೀಟನಾಶಕ ಇನ್ನ ಒಂದು ಶಿಲೀಂದ್ರನಾಶಕ ಎರಡೂ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕಾಗತ್ತೆ. ಅದಕ್ಕೆ ಪ್ರಾರಂಭದಲ್ಲಿ ನಮಗೆ 50% ಇದು ಇದ್ದಾಗ ಒಂದು ಇಮ್ಡಾಕ್ಲೋರ್ಪಿಡ್ ಅಂತ ಔಷಧ ಇದೆ, ಅದು 0.5 mL ಪ್ರತಿ ಲೀಟರ್ ನೀರಿಗೆ, ಅದರ ಜೊತೆ ಕಾರ್ಮೆಡಿಜಮ್ ಅಂತಂದಕ್ಕೆ ಅದು 1 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕು. ತದನಂತರ 15 ದಿನ ಬಿಟ್ಟು ಒಂದು ಥಯಾಮಿಥಾಕ್ಸಾಮ್ ಅಂತ ಇದೆ, ಅದು 0.25 gram 1 liter ನೀರಿಗೆ, ಅದರ ಜೊತೆ ನಾವು ಹೆಕ್ಸಾಕೋನಜೋಲ್ ಅನ್ನೋದು 1 mL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ತದನಂತರ ನಾವು 3ನೇ ಸಿಂಪರಣೆಯಾಗಿ ನಾವು ಅಷ್ಟಮಾಪ್ರಿಡ್ ಅಂತಂದಕ್ಕೆ ಅದನ್ನು ಸಹ 0.25 gram, ಅದರ ಜೊತೆ ಪ್ರೊಪಿಕೋನಜೋಲ್ ಅಂತಂದಕ್ಕೆ ಶಿಲೀಂದ್ರನಾಶಕ, ಅದು 1 mL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು 15-20 ದಿನದ ಅಂತರದಲ್ಲಿ ನಾವು 3 ಸಲ ಸಿಂಪರಣೆ ಮಾಡಿ ಈ ಬೂದು ರೋಗ ಮತ್ತು ಜಿಗಿ ಹುಳು ಎರಡನ್ನೂ ನಾವು ನಿರ್ವಹಣೆ ಮಾಡಬೇಕು. ಡಾಕ್ಟರ್ ಎಸ್ ಎನ್ ಜಾಧವ್ ಅವರೇ, ನೋಡ್ರಿ ಈಗ ಮಾವಿನ ಹಣ್ಣು ಅದ್ರ ಹಿಂದೆ ಇಷ್ಟೆಲ್ಲ ಅಂದರೆ ನಿರ್ವಹಣೆ ಇದೆ ಅನ್ನೋದು ಭಾಳ ಜನಕ್ಕೆ ಗೊತ್ತಿಲ್ಲ. ರೈತ ಬಾಂಧವರು ಕೂಡ ಅಂದರೆ ಈ ಹೂವಾಡೋ ಹಂತದೊಳಗೆ ನಾವು ಸರಿಯಾಗಿ ಕ್ರಮ ತಗೊಳ್ಳಿಲ್ಲ ಅಂದರೆ ಕಾಯಿ ಹಿಡೋಂಗೆ ಇಲ್ಲ. ಆಮೇಲೆ ಮುಖ್ಯವಾಗಿ ಸಾಕಷ್ಟು ಮಳೆ ಆಗಿದ್ದರಿಂದ ಆ ನೀರಿನ ನಿರ್ವಹಣೆ ಕೂಡ ಭಾಳ ಮುಖ್ಯ. ನೀರು ತುಂಬ ಜಾಸ್ತಿ ಇದ್ದರೆ ಹೂ ಹಿಡಿಯೋದು ಭಾಳ ತಡ ಆಗ್ತದೆ, ಮತ್ತು ಅದು ಆರ್ದ್ರತೆ ಕಡಿಮೆ ಆಗಬೇಕು, ಇದನ್ನು ನಾವು ಅನುಲಕ್ಷಿಸಬೇಕಾಗ್ತದೆ. ಈ ಒಂದು ಈ ಕೀಟಗಳು ಮತ್ತು ರೋಗಗಳು ಖಂಡಿತವಾಗಿ ಕೂಡ ಆರಂಭದೊಳಗೆ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆದರೆ ಈ ಮಾವಿನ ಬೆಳೆಯನ್ನು ನಾವು ಭರ್ಪೂರ ಬೆಳಿಬೋದು. ಈಗ ಈ ಮಾವಿನ ತೋಟವನ್ನು ನಾವು ಹೆಂಗೆ ನಿರ್ವಹಣೆ ಮಾಡಬೇಕು ಅಂದರೆ ಹೇಳ್ತೀರೇನು ಸರ್? ಆ್ಯಕ್ಚುಲಿ ನಾವು ಈ ಮಾವು ಕಟಾವ್ ಆದ ನಂತರ ಏಪ್ರಿಲ್ ಮೇ ತಿಂಗಳ ನಂತರ ಭೂಮಿಯನ್ನು ನಾವು ನೇಗ್ಲಿ ಹೊಡೆದು ಭೂಮಿಯಲ್ಲಿ ಬಿದ್ದಂಥ ಕೀಟಗಳನ್ನು ನಿರ್ವಹಣೆ ಮಾಡಬೇಕು. ಅದು ಅಲ್ಲದೆ ಸಾಕಷ್ಟು ಟೊಂಗೆಗಳನ್ನು ಕಟ್ ಮಾಡಿ, ಹುಳುಗಳು ಇದ್ದಂಥ ಟೊಂಗೆಗಳನ್ನು ಕಟ್ ಮಾಡಿ ನಾವು ಸುಟ್ಟು ಹಾಕ್ಬಿಡ್ಬೇಕು. ಅದು ಅಲ್ಲದೆ ಗಿಡದ ಸಾಂದ್ರತೆ ಹೆಚ್ಚಿತ್ತಂತಂದರೆ ಒಂದೆರಡು ಟೊಂಗೆಗಳ ನಡುವಿನ ತೆಗೆದು ಎಲ್ಲ ಕಡೆ ಪ್ರಕಾಶ ಬಿಸಿಲು ಬೀಳುವ ಹಾಗೆ ನೋಡಿಕೊಂಡ್ರೆ ನಮಗೆ ಇವನ್ ಕೆಳಗಡೆ ಭಾಗದಲ್ಲೂ ಸಹ ಕಾಯಿ ಹಿಡಿಯುವಂತೆ ನಾವು ಮಾಡ್ಬೋದು. ಇವೆಲ್ಲನೂ ನಾವು ಸ್ವಚ್ಛತೆಯನ್ನು ಮಾಡ್ಕೋಬೇಕು. ಇದು ಅಲ್ಲದೆ ನಾವು ನೀರು ನಿರ್ವಹಣೆಗೆ ಬಂದಾಗ ಈ ಹೂವು ಬಿಟ್ಟು ಬಟಾಣಿ ಕಾಳಿನ ಗಾತ್ರದ ಕಾಯಿ ಆಗೋ ತನಕ ನಾವು ನೀರು ಕೊಡಬಾರ್ದು. ತದನಂತರ ತಿಂಗಳಿಗೆ ನಾವು 3 ಸಲ ನಾವು ನೀರು ಕೊಟ್ಟರೆ ಕಾಯಿ ಗಾತ್ರ ಹೆಚ್ಚಾಗತ್ತೆ, ಮತ್ತು ಅದು ಅಲ್ಲದೆ ಇಳುವರಿ ಹೆಚ್ಚು ಬರಲಿಕ್ಕೆ ನಾವು ಅದು ಸಾಧ್ಯ ಆಗುತ್ತೆ. ನಾವು ಆ ಟೈಮ್ನಲ್ಲಿ ತಿಂಗಳಿಗೆ 3 ಸಲ ನಾವು ನೀರು ಕೊಟ್ಟರೆ ನಮಗೆ 2-3 ತಿಂಗಳು ನೀರು ಕೊಡೋದ್ರಿಂದ ಕಾಯಿ ಗಾತ್ರ ನಾವು ಹೆಚ್ಚಿಗೆ ಮಾಡ್ಕೋಬೋದು. ಈಗ ಜಿಗಿ ಹುಳು ಅದನ್ನು ನಿರ್ವಹಣೆ ಮಾಡೋದು ಭಾಳ ಅವಶ್ಯಕತೆ ಅಂತ ಹೇಳ್ತೀರಲ್ಲ, ಆಗಲೇ ಹೇಳ್ತಾ ಇದ್ದೀವಿ, ಹೀಗೇನೆ ಬೂದು ರೋಗ ಜಿಗಿ ಹುಳುವಿನ ನಿರ್ವಹಣೆ ನಾವು 1.5 ತಿಂಗಳು ಮಾಡಿದೆವು ಅಂತಂದ್ರೆ ಮುಂದೆ ಬರುವ ಕೀಟಗಳ ಹಾವಳಿ ಅಷ್ಟೊಂದು ಹೆಚ್ಚಾಗೋದಿಲ್ಲ. ಮುಂದೆ ಒಂದು ಹಣ್ಣಿನ ನೊಣ ಅಂತ ಬರುತ್ತೆ, ಅದು ಕಾಯಿ ಮಾಗುವ ಹಂತದಲ್ಲಿ. ಇದ್ರ ಜೊತೆ ನೀವು ಬಟಾಣಿ ಕಾಳಿನ ಗಾತ್ರದ ಕಾಯಿ ಗಾತ್ರದ ಇದ್ದಾಗ ಆ ಟೈಮ್ನಲ್ಲಿ ನೀವೊಂದು ಪ್ಲಾನೋಫಿಕ್ಸ್ ಅಂತಂದಕ್ಕೆ ಒಂದು ಗ್ರೋತ್ ರೆಗ್ಯುಲೇಟರ್ ಇದೆ, ಅದು 4 liter ನೀರಿಗೆ 1 mL ನಂಗೆ ನೀವು ಒಂದು ಟ್ಯಾಂಕಿಗೆ 14 liter ಟ್ಯಾಂಕಿಗೆ 4 mL ಹಾಕಿ ನಾವು ಅದನ್ನು ಸಿಂಪರಣೆ ಮಾಡಿದ್ರೆ ನಮಗೆ ಕಾಯಿ ಉದುರೋದು ಕಡಿಮೆ ಆಗುತ್ತೆ. ಈ ಮಂಜು ಬಿದ್ದಾಗ ಆಗಲಿ ಕಾಯಿಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತೈತೆ. ಅದಕ್ಕಾಗಿ ನಾವು ಈ ಪ್ಲಾನೋಫಿಕ್ಸನ್ನು 2ನೇ ಸಿಂಪರಣೆ ಅಥವಾ 3ನೇ ಸಿಂಪರಣೆಯಲ್ಲಿ ನಾವು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದಾಗ ನಮಗೆ ಇಳುವರಿ ಹೆಚ್ಚು ಬರಲಿಕ್ಕೆ ಮತ್ತು ಕಾಯಿ ಉದುರೋಕ್ಕೆ ಪ್ರಮಾಣ ಕಡಿಮೆ ಮಾಡಲಿಕ್ಕೆ, ಹೂ ಉದುರೋ ಪ್ರಮಾಣ ಕಡಿಮೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇದು ಭಾಳ ಮುಖ್ಯ ಆದರೆ ತಾವು ಹೇಳೋದು ಈಗ ಕಾಯಿ ಉದುರದಂಗೆ ನೋಡ್ಕೊಳ್ಬೇಕು ನಾವು. ಹೌದೌದು, ಕಾಯಿ ಉದುರಿದ್ರೆ ಖಂಡಿತವಾಗಿ ಆಮೇಲೆ ಇಳುವರಿ ಬರೋದೇ ಇಲ್ಲ, ಮತ್ತೆ ಹೊಸದಾಗಿ ಹೂ ಹಿಡಿಯೋದು ಸಾಧ್ಯತೆ ಭಾಳ ಕಡಿಮೆ ಇರ್ತದೆ. ಅಂದರೆ ನೀವು ಹೇಳಿದಂಗೆ ಎಲ್ಲ ಕಡೆ ಬಿಸಿಲು ಬರೋಂಗೆ ನೋಡ್ತಿರ್ಬೇಕು, ಬಹಳ ಗೊತ್ತಾಗಿ ಎಲೆಗಳು ಇದ್ದಂದ್ರೆ ಚೆನ್ನಾಗಿ ಗಾಳಿ ಮತ್ತೆ ಬಿಸಿಲು ಬರೋಂಗೆ ನೋಡ್ಕೊಂಡ್ರೆ ಈ ಹುಳುಗಳ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅನುಕೂಲ, ಬಹಳಷ್ಟು ದಟ್ಟ ಸಾಂದ್ರತೆ ಮತ್ತೆ ಇತ್ತಿತ್ತಲಾಗಿ ಹೊಸದಾಗಿ ಕ್ಲೋಸರ್ ಸ್ಪೇಸಿಂಗ್ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಬರುತ್ತೆ, ಅಂತ ಟೈಮ್ನಲ್ಲಿ ಕೀಟ ರೋಗಗಳ ನಿರ್ವಹಣೆ ಮಾಡೋದು ಬಹಳಷ್ಟು ಕಷ್ಟ. ಎಷ್ಟೇ ನಿರ್ವಹಣೆ ಮಾಡಿದ್ರೂ ನಮಗೆ ಸಂಪೂರ್ಣ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಟೈಮ್ನಲ್ಲಿ ಪ್ರತಿ ವರ್ಷ ಪ್ರೂನಿಂಗ್ ಮಾಡಿ ಚೆನ್ನಾಗಿ ಗಾಳಿ ಬಿಸಿಲು ಬೀಳುವ ಹಾಗೆ ನೋಡಿಕೊಂಡು ನಾವು ಅವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಡಾಕ್ಟರ್ ಎಸ್ ಎನ್ ಜಾಧವ್ ಅವರೇ, ಈಗ ಕಾಂಡಕೊರೆ ಹುಳು ಅಂತ ಬರ್ತದೆ, ಆಮೇಲೆ ಇನ್ನೊಂದು ರೋಗದೊಳಗೆ ಚಿಬ್ಬು ರೋಗ ಅಂತ ಬರ್ತದೆ, ಈಗ ಎರಡನ್ನೂ ನಾವು ನಿರ್ವಹಣೆ ಮಾಡಬೇಕಲ್ಲ ಹೆಂಗೆ? ಈಗ ಕಾಂಡ ಕೊರಕ ಎಸ್ಪೆಷಲಿ ನಾವು ಓಲ್ಡ್ ಆರ್ಚಾರ್ಡ್ಸ್ 15-20 ವರ್ಷದ ಏನು ತೋಟಗಳಿರ್ತಾವಲ್ಲ ಹಳೆ ತೋಟಗಳಲ್ಲಿ ಇದರ ಬಾಧೆ ನಮಗೆ ಶೋಕಡ 10-15% ಕಾಂಡ ಕೊರಕದ ಬಾಧೆ ನಮಗೆ ಕಂಡು ಬರ್ತಾ ಇದೆ. ಇದು ಯಂಗ್ ಒಂದು 10 ವರ್ಷದ ಒಳಗಡೆ ಹೊಸ ಪ್ಲಾಂಟಿಂಗ್ನಲ್ಲಿ ಅಷ್ಟೊಂದು ಕಂಡು ಬರೋದಿಲ್ಲ. ಈ ಹಳೆ ಗಾರ್ಡನ್ ಇದ್ದಲ್ಲಿ ನಾವು ಚೆನ್ನಾಗಿ ತೋಟವನ್ನು ತಿರುಗಾಡಿ ನೋಡಿದಾಗ ಕೆಲವೊಂದು ಕಾಂಡದಲ್ಲಿ ಟೊಂಗೆಯಲ್ಲಿ ಈ ಹುಳ ಒಳಗಡೆ ಕೊರೆದು ಅದರಿಂದ ಅದರ ಹಿಕ್ಕೆ ಮತ್ತು ಅದರ ಬೂದಿ ಗಿಡದ ಹೊಟ್ಟನ್ನು ಹೊರಬೀಳೋದನ್ನು ನೋಡ್ಬೋದು. ಅಂಥ ಹೊಟ್ಟಾಗಿದ್ದಂಥ ಗಿಡಗಳನ್ನು ನಾವು ಮಾರ್ಕ್ ಮಾಡಿ ಎಷ್ಟು ಗಿಡಗಳಿಗೆ ಕಾಂಡಕುರುಕದ ಬಾಧೆ ಅನ್ನೋದನ್ನು ನೋಡಿಕೊಂಡು ತದನಂತರ ಅಂಥ ಕಡೆ ಈ ಕ್ಲೋರೋಪೈರಿಪಾಸ್ ಅನ್ನೋ ಔಷಧಿ ಸಿಗುತ್ತೆ. ಅದೊಂದು 3-4 ಮಿಲಿ ಒಂದು ಹಳ್ಳಿಯಲ್ಲಿ ಅದೇ ಆ ರಂಧ್ರ ಆ್ಯಕ್ಚುಲಿ ಆ ರಂಧ್ರಕ್ಕೆ ಒಂದು ತೆಳುವಾದ ತಂತಿಯನ್ನು ತೊಗೊಂಡು ಒಳಗಿಂದ ಎಷ್ಟು ಹೊಟ್ಟು ಬರುತ್ತೆ ಎಲ್ಲನೂ ತೆಗೆದು ಸ್ವಚ್ಛ ಮಾಡಿ ತದನಂತರ ಒಂದು ಹಳ್ಳಿಯಲ್ಲಿ ಒಂದು 3-4 ಮಿಲಿ ಕ್ಲೋರೋಪೈರಿಪಾಸ್ ಹಾಕಿ ಅದಕ್ಕೆ ನಾವು ಹಸಿ ಮಣ್ಣಲ್ಲಿ ಮುಚ್ಚಿಬಿಟ್ರೆ ಒಳಗಡೆ ಆ ಹುಳುವನ್ನು ಸಾಯಿಸ್ಬೋದು. ಮತ್ತೆ ಕ್ರಮೇಣವಾಗಿ ನಾವು ಅದು ಹೆಂಗೆ ಮಾಡ್ತಾರೆ ಅಂದ್ರೆ ಈಗ ರೆಂಬೆಗಳು ಮತ್ತು ಗಿಡಗಳ ಒಣಗೋಗ್ಬಿಡ್ತು, ಹಾಂ ಅದು ಒಣಗ್ತೈತಿ, ಭಾಳ ಹಾನಿ ಮಾಡಿ ಆ ಟೊಂಗೆಯನ್ನು ಒಣಗ್ತಿರ್ತೈತಿ. ಅಂಥವನ್ನು ಗುರುತು ಮಾಡಿ ಟೊಂಗೆಯನ್ನು ನಾವು ಫಸಲು ತಗೊಂಡು ಬೆಳಕು ಕಟ್ ಮಾಡಬೇಕು. ಮತ್ತು ಈ ಕೀಟ ವೃದ್ಧಿ ಆಗುವುದನ್ನು ತಡೆಗಟ್ಟಲಿಕ್ಕೆ ನಾವು ಒಂದು ದೀಪದ ಬಲೆಯನ್ನು ಹಾಕಬೇಕಾಗತ್ತೆ. ತೋಟದಲ್ಲಿ ಒಂದು 100 ವೋಲ್ಟಿನ ಬಲ್ಪು ಅಥವಾ 60 ವೋಲ್ಟಿನ ಬಲ್ಪು ಸಾಯಂಕಾಲ 6-8 ಗಂಟೆ ತನಕ ಒಂದು 100 ವೋಲ್ಟಿನ ಬಲ್ಪ್ ಹಾಕಿದ್ರು ಎಲ್ಲ ಪ್ರೌಢ ಕೀಟಗಳನ್ನು ಆ ಬೆಳಕಿಗೆ ಆಕರ್ಷಣೆ ಆಗ್ತವೆ. ಆಕರ್ಷಣೆ ಆದ ನಂತರ ನಾವು ಅದರ ಕೆಳಗಡೆ ಒಂದು ಬುಟ್ಟೆ ಇಟ್ಟು ಬುಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಯಾವುದಾದರೂ ಕೀಟನಾಶಕ ಇದ್ದರೆ ಕೀಟನಾಶಕ ಹಾಕೋದ್ರಿಂದ ಲೈಟಿಗೆ ಬಂದಂಥ ಹುಳುಗಳು ಆ ಬುಟ್ಟಿಯಲ್ಲಿ ಬಿದ್ದು ನಾವು ಆ ಪ್ರೌಢ ಕೀಟಗಳನ್ನು ನಾವು ಸಾಯಿಸ್ಬೋದು. ಈಗ ಕಾಂಡಕೊರೆ ಹುಳದ ಅಂತೇಳಿ ಗೊತ್ತಾಗೋದ್ರೆ ಪುಡಿ ಪುಡಿ ಆಗಿ ಕೆಳಬರುತ್ತಿರುತ್ತೆ ಆ ಟೈಮ್ನಾಗ, ಅಂಥ ಟೈಮ್ನಲ್ಲಿ ನಾವು ಒಳಗಡೆ ಮರಿ ಹುಳ ಇರುತ್ತೆ, ಆ ಮರಿ ಹುಳಕ್ಕೆ ನಾವು ಕ್ಲೋರೋಪೈರಿಪಾಸ್ ಔಷಧ ಹಾಕಿ ನಾವು ಮುಚ್ಚಿಬಿಟ್ರೆ ಅದು ಮರಿ ಹುಳ ಸಾಯ್ತೈತಿ. ಆದರೆ ಪ್ರೌಢ ಕೀಟಗಳು ಹೊರಗಡೆ ಇದ್ದಾಗ ಮತ್ತೆ ಹೋಗಿ ಮೊಟ್ಟೆ ಇಡುವಂಥ ಪ್ರೌಢ ಕೀಟಗಳನ್ನು ಆಕರ್ಷಣೆ ಮಾಡಿ ನಾವು ದೀಪದ ಬಲೆ ಮುಖಾಂತರ ಅವನ್ನು ಕಲೆಕ್ಟ್ ಮಾಡಿ ಸಾಯಿಸಬೇಕಾಗತ್ತೆ. ಈ ರೀತಿ ಮಾಡಿ ನಾವು ಕಾಂಡಕೊರಕದ ಹುಳವನ್ನು ನಿಯಂತ್ರಣ ಮಾಡಬೇಕು. ಈಗ ಚಿಬ್ಬು ರೋಗದ ಬಗ್ಗೆ, ಯಾಕಂದ್ರೆ ರೋಗ ನಿಯಂತ್ರಣನು ಅಷ್ಟೇ ಪ್ರಮುಖವಾಗಿರುವಂತಹದ್ದು. ಮೊದಲೇ ಅದು ಗೊತ್ತಾತಂದ್ರೆ ನಾವು ಅದರ ರೋಗವನ್ನು ನಿಯಂತ್ರಣ ಮಾಡಿದ್ರೆ ಹೂವು ಸಾಯೋದು ಕಡಿಮೆ ಆಗ್ತದೆ, ಆಮೇಲೆ ಕಾಯಿ ಚಲೋ ಹಿಡಿತಾವು. ಇದು ಚಿಬ್ಬು ರೋಗ ನೋಡ್ರಿ, ಇದು ಎಳಿ ಕಡ್ಡಿ ಮತ್ತೆ ಎಲೆ ಹೂ ಗೊಂಚಲು ಮತ್ತೆ ಹೀಚು ಕಾಯಿಗಳ ಮೇಲೆ ಕಂಡು ಬರ್ತೈತಿ. ಈ ರೋಗ ತಲೆಗಿದ ಭಾಗ ಸ್ವಲ್ಪ ಕಂದು ಬಣ್ಣದ್ದು ದುಂಡನೆ ಸಣ್ಣ ಸಣ್ಣ ಚುಕ್ಕಿಗಳು ಕಂಡು ಬರ್ತವೆ, ಎಲೆ ಮೇಲೆ ಚುಕ್ಕಿರ್ತಾವ, ಎಲೆ ಮೇಲೆ ಚುಕ್ಕಿರ್ತೈತಿ, ಕಾಯಿಗಳ ಮೇಲೆ ಚುಕ್ಕಿ ಬರ್ತಾವ. ಈ ರೋಗದ ಬಾಧೆ ಕಂಡುಕೊಳ್ಳಿ ಹೆಚ್ಚಾಯ್ತು ಅಂತಂದ್ರೆ ಎಲೆ ಮತ್ತು ಟೊಂಗೆಗಳು ಪೂರ್ತಿ ನಮಗೆ ಈ ರೀತಿ ಕಂಡು ಬರ್ತವೆ. ಆ ನಂತರ ಅವು ಉದುರು ಹೋಗ್ತವೆ. ರೋಗ ತಗುಲಿದ ಹೂ ಕಪ್ಪು ಬಣ್ಣಕ್ಕೆ ತಿರುಗ್ತೈತಿ, ಮತ್ತು ಅದು ಅಲ್ಲದೆ ಕಾಯಿಗಳ ಮೇಲೆ ಸ್ವಲ್ಪ ಕಪ್ಪು ಚುಕ್ಕೆಗಳು ಕಂಡು ಬರ್ತವೆ. ಈ ರೋಗಾಣು ನೆಲದಲ್ಲಿ ಬಿದ್ದು ತೆಳಗೆ ರೋಗಾಣುಗಳು ಭೂಮಿಯಲ್ಲಿ ಜೀವಿಸ್ತವೆ, ಮತ್ತೆ ಮುಂದಿನ ವರ್ಷ ಇದು ಆಗೋ ತನಕ ಅದು ಭೂಮಿಯಲ್ಲೇ ಅದು ಇರುತ್ತೆ. ಇದರ ನಿರ್ವಹಣೆಗೆ ನಾವು ಏನ್ ಮಾಡ್ಬೇಕಂದ್ರೆ ಇಂಥ ಈ ಹುಳ ಐತಲ್ಲ ನೆಲದೊಳಗೆ ಜೀವಿಸ್ತಾ ರೋಗಗ್ರಸ್ತವಾದಂತ ಎಲೆ ಬಿದ್ದಿರ್ತಾರೆ ಅದ್ರಾಗೆ ಇರ್ತೈತಿ, ಮುಂದಿನ ವರ್ಷ ತನಕ ಅದು ಹಂಗೆ ಇರ್ತೈತಿ. ನಾವು ಎಲೆ ಸ್ವಚ್ಛ ಮಾಡಲಿಲ್ಲ ಸುಡಲಿಲ್ಲ ಅಂತಂದ್ರೆ ಅದಕ್ಕಾಗಿ ನಾವು ಕ್ಲೀನ್ ಕಲ್ಟಿವೇಷನ್ ಮಾಡಬೇಕು, ಭೂಮಿಯನ್ನು ಸ್ವಚ್ಛತೆಯನ್ನು ಮಾಡ್ಕೋಬೇಕು. ಮತ್ತು ಈ ರೋಗ ಕಂಡ ಕ್ಷಣಕ್ಕೆ ನಾವು 100% ಬೋರ್ಡೋ ಮಿಕ್ಸರು ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್ ಕಾರ್ಬನ್ ಡೈಜಿಮು ಅಥವಾ 1 ಗ್ರಾಮ್ ಮಿಥೈಲ್ ಥಯೋಫೈನೈಟ್ ಅನ್ನೋದು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಇದರ ರೋಗದ ತೀವ್ರತೆ ಹೆಚ್ಚಿತ್ತಂದ್ರೆ 2 ಸಲ ನಾವು 15 ದಿನ ನಂತರದಲ್ಲಿ ನಾವು 2 ಸಲ ಸಿಂಪರಣೆ ಮಾಡಿ ಈ ಚಿಬ್ ರೋಗವನ್ನು ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೇಳಿ ಆರಂಭದೊಳಗೆ ನಾವು ಇವನ್ನ ಪತ್ತೆ ಹಚ್ಚಿ ಮತ್ತು ಮುಖ್ಯವಾಗಿ ತೋಟವನ್ನು ಸ್ವಚ್ಛಿಟ್ಟುಕೊಳ್ಬೇಕು, ತೆಗೆದು ಹೋಗಿಬೇಕು. ಆಮೇಲೆ ಆದಷ್ಟು ಬಿಸಿಲು ಎಲೆಗಳಿಗೆ ಎಲ್ಲ ಎಲೆಗಳಿಗೆ ಮುಟ್ಟು ಹೋಗಿ ನೋಡ್ಕೊಳ್ಬೇಕು, ಅದನ್ನು ನಾವು ಮಾಡೋದು ಬಹಳ ಅವಶ್ಯಕತೆ ಇದೆ. ಡಾಕ್ಟರ್ ಎಸ್ ಎನ್ ಜಾಧವ್ ಅವರೇ, ಈಗ ಹಣ್ಣಿನ ನೊಣಗಳಂತ ಆಗಲೇ ಪ್ರಸ್ತಾಪ ಮಾಡಿದ್ರಿ, ಇದಕ್ಕೆ ಬರೋಂಥ ಹಣ್ಣಿನ ನೊಣ ನಮಗೆ ಪೇರಲ್ ಕಾಯಿ ಅಥವಾ ಮಾವಿನಕಾಯಿನಲ್ಲಿ ಬರುತ್ತೆ, ಮತ್ತೆ ಕುಂಬಳ ಜಾತಿಯ ಇದಕ್ಕೆ ಬರುತ್ತೆ, ಕುಂಬಳ ಜಾತಿಯ ಕಾಯಿಗಳಿಗೂ ಸಹ ಬರ್ತವೆ. ಈ ಕೀಟ ಏನಿದೆ ಅಲ್ಲ, ಇದು ಕಾಯಿ ಡ್ವಾರ್ಗಾಯಿ ಹಂತದಲ್ಲಿ ಕಂಡು ಬರ್ತೈತಿ. ಡ್ವಾರ್ಗಾಯಿ ಇದ್ದಾಗ ಅವು ಬಂದು ಕಾಯಿಗಳ ಮೇಲೆ ಚುಚ್ಚಿ ಒಳಗಡೆ ಮೊಟ್ಟೆ ಇಡುವುದರಿಂದ ಆ ಮೊಟ್ಟೆ ಒಳಗಡೆ ಹಣ್ಣಿನ ಒಳಗಡೆ ಮರಿಯಾಗಿ ಒಳಗಡೆ ತಿರುಳನ್ನು ತಿಂದು ಅಲ್ಲೇ ಕೋಶಾವಸ್ಥೆಯಲ್ಲಿ ಹೋಗುತ್ತೆ ಕಾಯಿಯಲ್ಲೇ. ತದನಂತರ ಅದು ಹೊರಗಡೆ ಒಂದು ರಂಧ್ರ ಮಾಡಿ ಹೊರಗಡೆ ಬಂದು ಮತ್ತೆ ಗಂಡು ಹೆಣ್ಣು ಮಿಲನಗೊಂಡು ಮತ್ತೆ ಅವು ಮೊಟ್ಟೆ ಇಟ್ಟು ಮತ್ತೆ ಬೇರೆ ಬೇರೆ ಕಾಯಿಗಳಿಗೆ ಈ ರೀತಿ ಅದು ಪ್ರಸಾರವನ್ನು ಮಾಡುತ್ತೆ. ಆ ಏನು ಒಳಗಡೆ ಮೊಟ್ಟೆ ಇದ್ದಂಥ ಮರಿಗಳು ಒಳನ ತಿರುಳನ್ನು ತಿಂದಂಥ ಕಾಯಿಗಳು ಬೇಗನೆ ಪಕ್ವವಾಗಿ ಅವು ಕೆಳಗಡೆ ಬೀಳ್ತವೆ, ಅದಕ್ಕೆ ನಾವು ಪಾಡಗಾಯಿ ಅಂತ ಕರಿತೀವಿ. ಮಾವಿನ ಗಿಡದಲ್ಲಿ ಪಾಡಗಾಯಿ ಅಂತಂದ್ಕೆ ಮೊದಲೇ ಬೀಳ್ತಾವಲ್ಲ, ಅವು ಹೆಚ್ಚಾನೆಚ್ಚು ಈ ಹಣ್ಣಿನ ಹುಳುವಿನ ಬಾಧೆಗೊಳಗಾದಂಥ ಹಣ್ಣುಗಳು. ನಾವು ಆ ಪಾಡಗಾಯಿನ ಹಂಗೆ ಬಿಟ್ಟು ಅಂದ್ರೆ ಅಲ್ಲಿಂದ ಒಳಗಡೆ ಇದ್ದಂಥ ಗ್ರಬ್ಸ್ಗಳು ಹೊರಗಡೆ ಬಂದು ಅಲ್ಲೇ ಬುಡಕ್ಕೆ ಅಥವಾ ಕಾಂಡದಲ್ಲಿ ಸೇರಿಕೊಂಡು ಮುಂದಿನ ವರ್ಷ ಬರ್ತಾನೆ ಅದು ಕಾಂಡದ ಕೊರಕಿನಲ್ಲಿ ಉಳಿದುಕೊಂಡು ಬಿಡ್ತವೆ. ಅದಕ್ಕಾಗಿ ಇದಕ್ಕೆ ಯಾವುದೇ ಕೀಟನಾಶಕಗಳು ಇಲ್ಲ, ಈ ಕೀಟದ ನಿರ್ವಹಣೆಗೆ. ಯಾಕಂತಂದ್ರೆ ಇದು ನೊಣ, ನೊಣ ಜಾತಿಗೆ ಸೇರಿದಂಥದ್ದು, ನೀವು ಹೊಡೆದಾಗ ಸಿಂಪಡಣೆ ಮಾಡಿದಾಗ ಹಾರು ಹೋಗ್ತೈತಿ, ಮತ್ತೆ ಅದು ಕೀಟನಾಶಕ ಪ್ರಮಾಣ ಕಡಿಮೆ ಆದಾಗ ಮತ್ತೆ ಬಂದು ಕಾಯಿಗಳ ಮೇಲೆ ಚುಚ್ಚಿ ಮೊಟ್ಟೆ ನೀಡುತ್ತೆ. ಆ ಕಾರಣಕ್ಕೆ ಈ ಕೀಟಗಳ ನಿಯಂತ್ರಣ ಮಾಡಬೇಕಂದ್ರೆ ಒಂದು ಮೀಥೈಲ್ ಯೂಜನಾಲ್ ಅಂತಂದಕ್ಕೆ ಒಂದು ಫೆರೋಮೋನ್ ಇದೆ ಮೋಹಕ ದ್ರವ್ಯ. ಮಿಥೈಲ್ ಯೂಜನಾಲ್ ಅಂತಂದಕ್ಕೆ ನಾವು ಪ್ರಾಯೋಗಿಕವಾಗಿ ಅದನ್ನು ಪ್ರಯೋಗಾಲಯದಲ್ಲಿ ಕಂಡುಹಿಡಿದಿದ್ದೀವಿ. ಈ ಮಿಥೈಲ್ ಯೂಜನಾಲ್ನ ನಾವು ಉಪಯೋಗ ಮಾಡಿದಾಗ ಏನಾಗುತ್ತೆ, ಇದು ಆ್ಯಕ್ಚುಲಿ ಏನಾಗುತ್ತೆ, ಕೀಟಗಳು, ಈ ಹೆಣ್ಣು ಕೀಟಗಳು ತನ್ನ ದೇಹದಿಂದ ಒಂದು ವಾಸನೆಯನ್ನು ಹೊರಸೂಸಿಸ್ತೈತಿ. ಹೊರಸೂಸಿದಾಗ ಗಂಡು ಆ ವಾಸನೆಗೆ ಕೂಡಿಕೊಂಡು ಗಂಡು ಹೆಣ್ಣು ಸೇರೋದು ಎಲ್ಲ ಕೀಟಗಳಲ್ಲಿ ಸರ್ವೇ ಸಾಮಾನ್ಯ. ಅದೇ ರೀತಿ ಇದರಲ್ಲಿ ಮಿಥೈಲ್ ಯೂಜನಾಲ್ ಅನ್ನೋ ದ್ರವ್ಯವನ್ನು ನಾವು ಈ ತೋಟಗಳಲ್ಲಿ ಹಾಕಿದಾಗ ಏನಾಗುತ್ತೆ, ಎಲ್ಲ ಗಂಡು ಕೀಟಗಳನ್ನು ಆಕರ್ಷಣೆ ಮಾಡಿ ಅದರಲ್ಲಿ ನಾವು ಸಹಿಸಬಹುದು. ಇದಕ್ಕೆ ಮೋಹಕ ಬಲೆಗಳು ಸಿಗ್ತಾವೆ, ಇಲ್ಲಾಂದ್ರೆ ಬಾಟ್ಲಿಯಲ್ಲೇ ನೀವು ಮಿಥೈಲ್ ಯೂಜನಲ್ಲಿ ಹಾಕಿ ಇದನ್ನು ನಾವು ಮಾಡ್ಕೋಬಹುದು. ಇದರಲ್ಲಿ ಎಲ್ಲ ಗಂಡು ನೊಣಗಳು ಸತ್ತು ಅಂತಂದ್ರೆ ಹೆಣ್ಣು ಗಂಡು ಮಿಲನವನ್ನು ನಾವು ಸಂಪರ್ಕ ಹೊಂದಲಾರದೆ ಹೆಣ್ಣು ಮೊಟ್ಟೆ ಇಡೋದನ್ನು ನಾವು ತಡೆಗಟ್ಟಬಹುದು. ಇದು ಹೆಚ್ಚನೆಚ್ಚು ತೋಟಪಟ್ಟಿಗಳಲ್ಲಿ ಇದು ಎಲ್ಲರೂ ಕೂಡಿ ಮಾಡಿದಾಗ ಇದರ ಇದು ಆಗುತ್ತೆ. ಈ ಒಬ್ಬನು ಮಾಡ್ದ ಇನ್ನೊಬ್ರು ಮಾಡಿಲ್ಲ ಅಂದ್ರೆ ಅಲ್ಲಿಂದ ಮತ್ತೆ ಹೆಣ್ಣು ನೊಣಗಳು ಬಂದು ನಮ್ಮ ತೋಟದಲ್ಲಿ ಚಾನ್ಸಸ್ ಇರ್ತವೆ. ಅದಕ್ಕೆ ಹೆಚ್ಚನೆಚ್ಚು ಎಲ್ಲ ಮಾವಿನ ಬೆಳೆಗಾರರು ಈ ಮಾವು ದ್ವಾರಕೆ ಹಂತದಲ್ಲಿ ಇದ್ದಾಗ ಎಲ್ಲರೂ ಕಮ್ಯುನಿಟಿ ಬೇಸ್ ನಾವು ಈ ಮ್ಯಾನೇಜ್ಮೆಂಟನ್ನು ಮಾಡಿದಾಗ ಈ ಹಣ್ಣಿನ ನೊಣದ ಬಾಧೆಯನ್ನು ನಾವು ತಡೆಗಟ್ಟಬಹುದು. ಡಾಕ್ಟರ್ ಎಸ್ ಎನ್ ಜಾಧವ್ ಅವರೇ, ಅಂದರೆ ನೊಣ ಅನ್ನೋದು ನಾವು ನಿಯಂತ್ರಣ ಮಾಡಲಿಲ್ಲ ಅಂದರೆ ಇದು ಆ್ಯಕ್ಚುಲಿ ನಮ್ಮ ದೇಶದಿಂದ ರಫ್ತಾಗುವ ಹಣ್ಣುಗಳು ಏನು ಬೇರೆ ದೇಶಕ್ಕೆ ಹೋಗುತ್ತವಲ್ಲ, ಈ ಹಣ್ಣಿನ ನೊಣದ ಬಾಧೆ, ಈ ಹಣ್ಣಿನ ನೊಣದ ಇದನ್ನೇ ಟೆಸ್ಟ್ ಮಾಡಿ ಸಾಕಷ್ಟು ಕಂಟೈನರ್ ರಿಜೆಕ್ಟ್ ಆಗಿದ್ದು ಅದಾವೆ. ಯಾಕಂದ್ರೆ ಇದು ಒಳಗಡೆ ಇರುತ್ತೆ, ಒಳಗಡೆ ಇರುತ್ತೆ, ಅದು ಒಳಗಡೆ ಇದು ಇತ್ತು ಅಂತಂದ್ರೆ ನಮ್ಗೆ ಇದು ಆಗುದಿಲ್ಲ. ಎಕ್ಸ್ಪೋರ್ಟ್ ಮಾಡುವಾಗ ಈ ಎಸ್ಪೆಷಲಿ ನಾವು ಆ ಹಣ್ಣಿನಲ್ಲಿ ಈ ಕೆಮಿಕಲ್ದಾಗ್ಲಿ ಈ ಕೀಟಗಳ ಪ್ರಮಾಣವನ್ನ ನಾವು ಚೆನ್ನಾಗಿ ನಿರ್ವಹಣೆ ಮಾಡಿದಾಗ ಮಾತ್ರ ನಾವು ಚೆನ್ನಾಗಿ ಎಕ್ಸ್ಪೋರ್ಟ್ ಮಾಡಲು ಸಾಧ್ಯ. ಈಗ ಇನ್ನೊಂದು, ನಾವು ಎಲೆ ಮೇಲೆ ಕೆಲವೊಂದಿಟ್ಟು ಈಗ ಚುಕ್ಕಿ ಅಂತ ಕಾಣ್ತವ್ರೆ, ಈಗ ನೀರಿನ ಇದರಿಂದ ಬಂದು ನೀರಿನ ಕುಡಿದಂತ ಸಣ್ಣ ಸಣ್ಣ ಚುಕ್ಕಿಗಳು ಇರ್ತವೆ, ಆಮೇಲೆ ಅವು ಮಚ್ಚಾಗ್ಬಿಡ್ತಾವ್ರಿ ಎಲೆ ಮೇಲೆ, ಅವು ಹಣ್ಣಿನಲ್ಲೂ ಕೂಡ ಸಾಕಷ್ಟು ಪ್ರಭಾವ ಬೀರ್ತಾವೆ, ನಿರ್ವಹಣೆ ಮಾಡೋದು ಹೆಂಗೆ? ಆ್ಯಕ್ಚುಲಿ ಇದು ಏನು ಮಾಡುತ್ತೆ, ಎಲೆ ಮೇಲೆ ಸಣ್ಣ ಸಣ್ಣ ನೀರಿನ ಚುಕ್ಕಿ ನಂಗೆ ಕಂಡು ಬರ್ತವೆ, ನಂತರ ಅವು ಕಂದು ಬಣ್ಣಕ್ಕೆ ತಿರುಗಿ ದೊಡ್ಡ ದೊಡ್ಡದು ಹಾಕೋತಿ ದೊಡ್ಡ ದೊಡ್ಡ ಮಚ್ಚೆ ಆಗ್ತವೆ. ಈ ಕಪ್ಪು ಮಚ್ಚೆಗಳು ಏನು ಮಾಡ್ತದೆ, ಹಣ್ಣು ಮತ್ತು ಎಲೆಗಳು ಎರಡೂ ಮೇಲೂ ಕಂಡು ಬರ್ತವೆ. ಇದು ಮೋಡ ಕವಿದ ವಾತಾವರಣ ಹಾಗೂ ಆಗಾಗ್ಗೆ ತುಂತುರು ಮಳೆ ಇತ್ತಂತಂದ್ರೆ ಈ ರೋಗದ ತೀವ್ರತೆ ಹೆಚ್ಚಾಕೋತ ಹೋಗ್ತೈತಿ. ಈ ರೋಗದ ನಿರ್ವಹಣೆ ಮಾಡಬೇಕಂತಂದ್ರೆ ನಾವು ಒಂದು ಸ್ಟೆಪ್ಟೊಮೈಸಿನ್ ಸಲ್ಫೇಟ್ ಅಂತಂದ್ರೆ ಅದು 0.2 ಗ್ರಾಮು, ಅದ್ರ ಜೊತೆ 2 ಗ್ರಾಮ್ COC ಅಂತ ತಾಮ್ರದ ಆಕ್ಸಿಕ್ಲೋರೈಡ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಅದನ್ನು ಸಿಂಪರಣೆ ಮಾಡಬೇಕು. ಇದರ ತೀವ್ರತೆ ಹೆಚ್ಚಿತ್ತಂದ್ರೆ 25 ದಿನದ ನಂತರದಲ್ಲಿ ನಾವು 2 ಸಲ ಸಿಂಪರಣೆ ಮಾಡಿ ಈ ದುಂಡಾಣು ಎಲೆ ಚುಕ್ಕಿ ರೋಗನ ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಡಾಕ್ಟರ್ ಎಸ್ ಎನ್ ಜಾಧವ್ ಅವರೇ, ಈಗ ನಾವು ನಿಯಮಿತ ಇಳುವರಿ ಪಡಿಬೇಕು ಅಂದ್ರೆ ನಾವು ಹೆಚ್ಚಾಗಿ ಒಂದು ವರ್ಷದಿಂದ ವರ್ಷಕ್ಕೆ ನಾವು ಜಾಸ್ತಿ ಇಳುವರಿ ಮಾಡ್ಕೋಬೇಕು ಅಂತಂದ್ರೆ ಒಂದಿಷ್ಟು ನಾವು ಕ್ರಮಗಳನ್ನು ಕೈಗೊಳ್ಬೇಕಾಗ್ತದೆ, ಸ್ಟ್ರೋನಿಂಗ್ ಮಾಡ್ಬೇಕಾಗ್ತದೆ, ಆಮೇಲೆ ಮತ್ತೆ ಇನ್ನೂ ಏನೇನು ಕ್ರಮಗಳನ್ನು ನಾವು ಅನುಸರಿಸಿದ್ರೆ ಉತ್ತಮವಾಗಿ ನಾವು ಮಾವಿನ ಬೆಳೆ ಪಡಿಬೋದು, ಅಂದರೆ ಇಳುವರಿಯನ್ನು ಹೆಚ್ಚು ಮಾಡ್ಕೊಳ್ಬೋದು, ಹೆಚ್ಚು ಕಾಯಿಗಳು ಬಿಡುವಂಗೆ ಮಾಡ್ಬೋದು? ಆ್ಯಕ್ಚುಲಿ ಮಾವಿನ ತೋಟಗಳಲ್ಲಿ ಎಸ್ಪೆಷಲಿ ಪ್ರತಿ ವರ್ಷ ಸ್ವಲ್ಪ ನಾವು ಚಟ್ನಿ ಮಾಡಬೇಕಾಗತ್ತೆ, ಅಂದರೆ ಪ್ರೂನಿಂಗ್ ಅಂತ ಕರಿತೀವಿ. ಅವು ರೆಂಬೆಗಳು ಒತ್ತೊತ್ತಾಗಿದ್ದಾಗ ನಾವು ಕೆಲವೊಂದು ನಡುವಿನ ರೆಂಬೆಗಳನ್ನು ಕತ್ತರಿಸಿ ಸೂರ್ಯನ ಬೆಳಕು ಚೆನ್ನಾಗಿ ಬರೋಂಗೆ ನಾವು ನೋಡ್ಕೋಬೇಕು. ಅದು ಅಲ್ಲದೆ ಅದರಿಂದ ಇಳುವರಿ ಮತ್ತು ಹಣ್ಣಿನ ಗುಣಮಟ್ಟ ಹೆಚ್ಚಾಗಕ್ಕೆ ಸಾಧ್ಯ ಐತಿ. ಮತ್ತು 5-6 ವರ್ಷಕ್ಕೊಮ್ಮೆ ನಾವು ಮಧ್ಯದ ಒಂದೆರಡು ರೆಂಬೆಗಳನ್ನು ತೆಗೆದು ಸೂರ್ಯನ ಬೆಳಕು ಬರೋಂಗೆ ನಾವು ಮಾಡ್ಕೋಬೇಕು. ಅದು ಅಲ್ಲದೆ ನಾವು ಇದು ಹೆಚ್ಚಿನ ಇಳುವರಿ ಪಡಿಬೇಕಂತಂದ್ರೆ ಕೆಲವೊಂದು ತಳಿಗಳಲ್ಲಿ ಏನಾದವೆ 2 ವರ್ಷಕ್ಕೊಮ್ಮೆ ಮಾವು ಹೆಚ್ಚಿನ ಇಳುವರಿ ಕೊಡ್ತೈತಿ, 1 ವರ್ಷ ಫೇಲ್ ಆಗುತ್ತೆ. ಅದನ್ನು ನಾವು ತಪ್ಪಿಸ್ಬೇಕಂತಂದ್ರೆ ಒಂದು 3 ತಿಂಗಳಕ್ಕಿಂತ ಮೊದಲು, ಹೂ ಬಿಡೋಕ್ಕಿಂತ 3 ತಿಂಗಳ ಮೊದಲು ಅಂತಂದರೆ ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಒಂದು ಇದು ಐತಿ ಏನೋ ಔಷಧ ಪ್ಯಾಕ್ಲೋ ಬುಟ್ರಾಜೋಲ್ ಅಂತ ಕರಿತೀವಿ, ಅದು ಒಂದು ಸಂಯುಕ್ತ ವಸ್ತು. ಅದು 0.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ, 5 ml ಒಂದು 10 ಲೀಟರ್ ನೀರಿಗೆ ಬೆರೆಸಿ ಗಿಡದ ಪಾತಿಗಳಿಗೆ ನಾವು ಗಿಡ ಬಿಟ್ಟು ಒಂದು 90 cm 1 ಮೀಟರ್ ಅಗಲಿಗೆ ನಾವು ಇದು ಪ್ಯಾಕ್ಲೋ ಬುಟ್ರೋಜಲ್ ನಾವು ಹಾಕಿದೆವು ಅಂತಂದ್ರೆ ಪ್ರತಿ ವರ್ಷ ಬರುವಂಗೆ ಹಣ್ಣಿನ ಇಳುವರಿ ಬರ್ತೈತಿ. ಅಂದ್ರೆ ಇಲ್ಲಿ ಏನು ಮುಖ್ಯವಾದಂದ್ರೆ 3 ತಿಂಗಳು ಒಳಗಡೆ ಎಲ್ಲ ಎಲೆಯನ್ನು ಉದುರಿಸಿಬಿಡಬೇಕು, ಹೊಸ ಚಿಗುರು ಬಂದಾಗ ಕಾಯಿಗಳು ಹಿಡಿತವೆ. ಇದು ಹಾಕೋದ್ರಿಂದ ಎಲ್ಲ ಎಲೆ ಉದುರಿಸಿಕೊಂಡು ಮತ್ತೆ ಸೆಪ್ಟೆಂಬರ್ನಲ್ಲಿ ಹೊಸ ಚಿಗುರು ಬಂದಾಗ ಮತ್ತೆ ಕಾಯಿಗಳ ಪ್ರಮಾಣ ಹೆಚ್ಚಾಗಕ್ಕೆ ಪ್ರತಿ ವರ್ಷನೂ ನಾವು ಇಳುವರಿ ಪಡಲಿಕ್ಕೆ ಸಾಧ್ಯ ಆಗ್ತೈತಿ. ಡಾಕ್ಟರ್ ಎಸ್ ಎನ್ ಜಾಧವ್ ಅವರು ಬಹಳ ವಿಸ್ತೃತವಾದ ಮಾಹಿತಿ ನೀಡ್ತಾ ಇದ್ದೀರಿ. ಅಂದ್ರೆ ಮುಖ್ಯವಾಗಿ ಇದರೊಳಗೆ ನೀರು ಹಾಯಿಸೋದನ್ನು ಬಹಳ ಪ್ರಮುಖವಾಗಿರುವಂತದ್ದು, ಹೂ ಬಿಡುವ ಮತ್ತು ಕಾಯಿ ಕಟ್ಟುವ ಸಮಯದೊಳಗೆ ಮತ್ತೆ ನಾವು ಸಾಕಷ್ಟು ಕಾಳಜಿ ತಗೊಳ್ಬೇಕಾಗ್ತದೆ. ಇದೇ ಟೈಮ್ನಾಗ ರೆಂಬೆ ಕುಡಿ ಕೊರಕನು ಇವುಗಳನ್ನ ಹೆಂಗ್ ನಿರ್ವಹಣೆ ಮಾಡಬೇಕು, ಮತ್ತೆ ಮುಖ್ಯವಾಗಿ ನೀರ್ ಬಿಡೋದು ಹೆಂಗೆ, ಎಷ್ಟು ಯಾವಾಗ ನೀರ್ ಬಿಡಬೇಕು, ಎಷ್ಟು ಬಿಡಬೇಕು? ಈಗ ಏನಾಗುತ್ತೆ, ಪ್ರಾರಂಭದಲ್ಲಿ ನಾವು ನಾಟಿ ಮಾಡಿದ ಹಂತದಲ್ಲಿ ಸಣ್ಣ ಸಣ್ಣ ಬೆಳೆ ಇದ್ದ ಹಂತದಲ್ಲಿ ಅವು ಬೆಳೆ ಬೆಳವಣಿಗೆ ಇದ್ದಾಗ ಒಳಗಡೆ ಬೇರೆ ಬೆಳೆ ಹಾಕೊಳ್ಳೋದು ರೂಢಿಯಲ್ಲಿರೋಂಥದ್ದು. ಎಸ್ಪೆಷಲಿ ನಾವು 4 ವರ್ಷದ ನಂತರ ಚೆನ್ನಾಗಿ ಕಾಯಿ ಹಿಡಿಯೋ ಟೈಮ್ನಲ್ಲಿ ನಾವು ಅದರ ಇಳುವರಿ ಪಡಲಿಕ್ಕೆ ನಾವು ಯಾವುದೇ ಬೆಳೆಯನ್ನು ಹಾಕಬಾರ್ದು 4ನೇ ವರ್ಷ ಅಥವಾ 5ನೇ ವರ್ಷದ ನಂತರ. ಈ ಪ್ರಾರಂಭದಲ್ಲಿ ಗಿಡ ಬೆಳವಣಿಗೆ ಹಂತದಲ್ಲಿ ಏನಾಗುತ್ತೆ, ಈ ರೆಂಬೆ ಕುಡಿಕೊರಕ ಅಂತಂದಕ್ಕೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹೊಸ ಚಿಗುರುಗಳು ಬಂದಾಗ ಆ ಕುಡಿ ಕತ್ತರಿಸಿ ಮಾಡಿಸಿ ಮೇನ್ ಚೆನ್ನಾಗಿರೋಂಥ ಕುಡಿ ಬಿಟ್ಟು ಎಕಡ್ರೆ ಗಿಡ ವಿಕಾರತೆ ಕಳ್ಕೊಳ್ತೈತಿ. ಆ ಟೈಮ್ನಲ್ಲಿ ಪ್ಲ್ಯಾಂಟಿಂಗ್ ಮಾಡಿದಾಗ ಮೊದಲು 4-5 ವರ್ಷ ರೈತರು ಭಾಳ ಕಾಳಜಿ ವಹಿಸಬೇಕಾಗುತ್ತೆ. ಯಾಕಂದರೆ ಆ ರೆಂಬೆ ಕುಡಿಕೊರಕ ಬಂದು ಮೇನ್ ಚೆಂದ ಹೋಗುವಂಥ ಟೊಂಗೆಯನ್ನು ಕಟ್ ಮಾಡ್ತಂದರೆ ಎಕಡ್ರೆ ಬೆಳೀತಂದರೆ ಗಿಡದ ಶೇಪ್ ಹೆಚ್ಚು ಕಡಿಮೆ ಆಗ್ತೈತಿ. ಆ ಕಾರಣಕ್ಕೆ ಆ ರೆಂಬೆ ಕುಡಿಕೊರಕ ಬಂದಾಗ ಯಾವಾಗ ಸೆಪ್ಟೆಂಬರು ಮತ್ತು ಆಗಸ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಕೂಡಲೇ ಅದಕ್ಕೆ ಯಾವುದಾದ್ರೂ ಅಂತರ್ವ್ಯಾಪಿ ಕೀಟನಾಶಕ ಇಂಬಡ ಆಗ್ಬೋದು, ಅಷ್ಟಮ ಪ್ರೈಡ್ ಆಗಬೇಕು, ಅದ್ರ ಜೊತೆ ಒಂದು ಯಾವುದಾದ್ರೂ ಶಿಲೀಂಧ್ರನಾಶಕ ಕಾರ್ಬನ್ಡೈಜಿನ್ ಸಲ್ಫೇಟ್ ಕಾರ್ಬನ್ಡೈಜಿಮ್ ಅವೆರಡೂ ಮಿಶ್ರಣ ಮಾಡಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಆ ರೆಂಬೆ ಕುಡಿಕೊರಕನ್ನು ನಾವು ನಿರ್ವಹಣೆ ಮಾಡಬೇಕು. ಮತ್ತು ಇನ್ನೊಂದು ನೀರು ಬಿಡುವುದು ಅಂತಂದೆವು. ಈ ನೀರು ಬಿಡುವುದು ಅಂತಂತಂದರೆ ಎಸ್ಪೆಷಲಿ ಕಾಯಿ ಕಟ್ಟಿದ ನಂತರ ನಾವು ನೀರು ಬಿಡಬೇಕು. ಈಗ ನಾವು ಜೂನ್ ಜುಲೈ ಆಗಸ್ಟ್ ಡಿಸೆಂಬರ್ ತನ ಏನು ನಮಗೆ ಮಳೆಗಾಲ ಬಂದುಬಿಡ್ತೈತಿ, ಜೂನ್ನಿಂದ ಅಪ್ ಟು ಸೆಪ್ಟೆಂಬರ್ ಅಕ್ಟೋಬರ್ ತನಕ ಬರ್ತೈತಿ. ಆ ಟೈಮ್ನಲ್ಲಂತೂ ನಾವು ನೀರು ಬಿಡುವ ಅವಶ್ಯಕತೆ ಇಲ್ಲ, ಗಿಡವನ್ನು ತೋಟವನ್ನು ಚೆನ್ನಾಗಿ ನಾವು ಸ್ವಚ್ಛ ಮಾಡಿಕೊಂಡಿದ್ರೆ ಸಾಕು. ಯಾವಾಗ ಹೂ ಬಿಡೋ ಹಂತ ಬರುತ್ತೆ, ಮೇನಲ್ಲಿ ಮಳೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕಡಿಮೆ ಆಯ್ತು ಅಂತಂದರೆ ನಮ್ಮ ನವಂಬರ್ ತಿಂಗಳಲ್ಲಿ ಹೂ ಆಡೋ ಹಂತದಲ್ಲಿ ಇರುತ್ತೆ. ತದನಂತರ ಒಂದು ತಿಂಗಳು ಬಿಟ್ಟು ನಾವು ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಬಟಾಣಿ ಕಾಯಿ ಗಾತ್ರ ಇದ್ದಾಗ ನಾವು ನೀರನ್ನು ಬಿಡಬೇಕು. ನಾವು ತಿಂಗಳಿಗೆ ಒಂದು 10-15 ದಿನಕ್ಕೆ ಒಂದೊಂದು ಸಲ ನಾವು ನೀರನ್ನು ಬಿಟ್ಟರೆ ನಾವು ಆ ಕಾಯಿ ಗಾತ್ರ ಮತ್ತು ಇಳುವರಿ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಐತಿ. ಡಾಕ್ಟರ್ ಎಸ್ ಎನ್ ಜಾಧವ್ ಅವರೇ, ಈಗ ನೋಡ್ರಿ, ಈಗ ಮಾವಿನ ಬೆಳೆಯೊಳಗೆ ಹೆಚ್ಚು ಫಸಲು ಪಡಿಬೇಕು ಮತ್ತು ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಈಗ ಹೂವಾಡುವ ಸಮಯ, ಸಾಕಷ್ಟು ಹೂಗಳು ಬಿಡ್ತಾ ಇರ್ತವೆ. ಈ ಸಂದರ್ಭದೊಳಗೆ ನಾವು ಹೂವಿಗೆ ಬರುವಂತಹ ಕೆಲವೊಂದು ರೋಗಗಳನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಹೂ ಅಂಗಮಾರಿ ರೋಗ ಅಂತ ಬರ್ತದಲ್ಲ, ಹೂಗೊಂಚಲು ವಿಕಾರತೆಯೂ ಆಗುವ ಸಾಧ್ಯತೆ ಇರ್ತದೆ. ಅಂದರೆ ಈ ಒಂದು ಹೂಗಳ ಒಂದು ಅತ್ಯುತ್ತಮ ನಿರ್ವಹಣೆ ಮಾಡಬೇಕು ಅಂದ್ರೆ ನಾವೇನು ಕ್ರಮ ಕೈಗೊಳ್ಬೇಕು? ಈಗ ಹೂ ಭಾಳಷ್ಟು ಇಬ್ಬನಿ ಬಿತ್ತಂತಂದ್ರೆ ತುಂತುರು ಮಳೆ, ಮೋಡ ಕವಿದ ವಾತಾವರಣ, ಈ ರೀತಿ ಇದ್ದಾಗ ಏನಾಗುತ್ತೆ, ಹೂಗಳು ವಿಕಾರತೆಗೊಳ್ತವೆ. ಈ ಮಂಜು ಬಿದ್ದಾಗ ವಿಕಾರ ತಗೊಂಡು ಹೂವು ಉದುರ್ತೈತಿ. ಯಾವಾಗ ಮಂಜು ಬೀಳ್ತೈತಲ್ಲ ಆ ದಿನವೇ ಒಂದು ಡೈಥೆನಿಯಂ 45 ಅಂತ ಒಂದು ಶಿಲೀಂಧ್ರನಾಶಕ ಇದೆ, ಯಾವತ್ತು ಇಬ್ಬನಿ ಬೀಳ್ತೈತಲ್ಲ ಅವತ್ತೇ ನಾವು ಆ ಔಷಧ ಹೊಡೆದೇವು ಅಂದ್ರೆ ಅದು ಒಂದು 8 ದಿನಗಳ ಕಾಲ ಹೂ ಮತ್ತು ಕಾಯಿ ಉದುರದ ಹಾಗೆ ಅದು ಇದು ಮಾಡ್ತೈತಿ. ಅದು ಅಲ್ಲದೆ ಕಾಯಿ ಕಟ್ಟುವ ಟೈಮ್ನಲ್ಲಿ ನೀವು ಸಿಂಪರಣೆ ಮಾಡುವಾಗ ಪ್ಲಾನಫಿಕ್ಸ್ ಒಂದು ಹಾಕಿ ಸಿಂಪರಣೆ ಮಾಡಿದಾಗ ಕಾಯಿ ಉದುರೋದನ್ನು ಕಡಿಮೆ ಮಾಡ್ಬೋದು. ಇಬ್ಬನಿ ಮ್ಯಾಗಿನ ಮ್ಯಾಗ ಬಿತ್ತಂತಂದ್ರೆ ಅಂತ ಸಣ್ಣ ಸಣ್ಣ ಕಾಯಿಗಳು ಹೂಗಳು ಅಲ್ಲಲ್ಲೇ ಉದುರಿ ಬೀಳುವ ಚಾನ್ಸಸ್ ಇರ್ತೈತಿ. ಈ ಕಾರಣದಿಂದ ಆ ಹೂಗೊಂಚಲು ವಿಕಾರ ತಗೊಳ್ತೈತಿ. ಯಾವಾಗ ಇಬ್ಬನಿ ಹೆಚ್ಚು ಬಿತ್ತಂತಂದ್ರೆ ಅಂಗಮಾರಿ ರೋಗ ಅಂದ್ರೆ ಈ ಕಪ್ಪು ಚಿಹ್ನೆ ಬರ್ತಾವೆ, ಹಾಂ, ಹೂವಿನ ಮೇಲೆ ಇದು ಬರ್ತವೆ. ಮತ್ತು ಇವೇನಾಗುತ್ತೆ, ಈ ಹೆಚ್ಚಾಯ್ತು ಅಂತಂದರೆ ಇಬ್ಬನಿ ಬಿದ್ದ ಸಂದರ್ಭದಲ್ಲಿ ಮೋಡ ಮುಸುಕಿದ ವಾತಾವರಣ ಸಂದರ್ಭದಲ್ಲಿ ಈ ಏನು ಈ ವಿಕಾರತೆ ಅಂಗಮಾರಿ ರೋಗ ಹೆಚ್ಚಿಗೆ ಕಂಡುಬರ್ತೈತಿ. ಭಾಳ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದಾರೆ. ಯಾಕಂದರೆ ಈ ಮಾವಿನ ಬೆಳೆಯಲ್ಲಿ ಉತ್ತಮ ಫಸಲು ಬರಬೇಕು ಅಂತಂದರೆ ನಾವು ಸ್ವಚ್ಛ ಇಟ್ಕೊಳ್ಬೇಕು, ಆಮೇಲೆ ನೀರು ಯಾವಾಗ ಬೇಕೋ ಅವಾಗ ಹಿಡ್ಬಿಡಬೇಕು, ಅತಿ ಬಿಡಬಾರ್ದು. ಆಮೇಲೆ ಈ ಕೀಟ ನಿರ್ವಹಣೆಗಳನ್ನು ನಾವು ಯಾವಾಗಲೂ ಗಮನಿಸ್ತಾ ಇರಬೇಕು. ಅಂದರೆ ತೋಟದಾಗ ಅವಾಗವಾಗ ಅಡ್ಡಾಡ್ತಿರ್ಬೇಕು, ಜಾಸ್ತಿ ಅಡ್ಡಾಡಿ ಏನಾದರೂ ಸಣ್ಣ ಪುಟ್ಟ ಇದ್ರು ಕೂಡ ಎಲೆ ಒಳಗಡೆ ಯಾವ ಹುಳ ಅದವನ್ನು ನೋಡ್ತಿರ್ಬೇಕು. ಅಂದರೆ ಅವನ್ನೆಲ್ಲ ಸ್ವಚ್ಛ ಮಾಡಿ ಇಡಬೇಕು, ಮತ್ತು ಅವು ಯಾವ ಮೇಲೆ ಇರ್ತದೆ ಅವನ್ನು ಅಂದರೆ ಮುಖ್ಯವಾಗಿ ಈ ಒಂದು ನಿರ್ವಹಣೆ ಅನ್ನೋದು ಭಾಳ ಮುಖ್ಯ ಅದ. ಅವಾಗ ಮಾತ್ರ ಅನುಕೂಲ ಆಗ್ತದೆ, ಮತ್ತೆ ಕೃಷಿ ತಂತ್ರಜ್ಞರನ್ನ ಅವಾಗ ಇವಾಗ ಕರ್ಕೊಂಬಂದು ತೋರಿಸಿದ್ರೆ ಏನು ಚಲೋ ಆಗ್ತದೆ. ಈ ಸ್ಪಾಂಜಿ ಅಂಗಾಂಶ ಅಂದ್ರೆ ಏನ್ರಿ, ಅದು ಮಾಡ್ಬೇಕಾಗ್ತೇನ್ರಿ? ಈಗ ಸ್ಪಾಂಜಿ ಅಂಗಾಂಶ ಅಂದ್ರೆ ನಾವು ಹಣ್ಣು ತಿಂದ ಮತ್ತೀಗ ಒಂದ್ ಕಡೆಗೆ ಕೊಳತಂಗೆ ಒಳಗಡೆ ಅರ್ಧಬರ್ಧನೆ ಆಗಿರ್ತೈತಿ ಅಂತ ಕಾಯಿಗಳು ಹೆಚ್ಚು ನಾವು ತಿನ್ನೋದಿಲ್ಲ. ಹಣ್ಣು ಕಟ್ ಮಾಡಿದಾಗ ಗೊತ್ತಾಗತ್ತೆ ಒಂದ್ ಕಡೆ ಭಾಗ ಚೆನ್ನಾಗಿ ಹಣ್ಣಾಗಿರಲ್ಲ, ಅದು ಒಳಗಡೆ ಸ್ಪಾಂಜಿ ಅಂಗಾಂಶ ಅದು ಕಂಡು ಬರ್ತೈತಿ. ಇದು ಯಾಕೆ ಬರ್ತೈತಿ ಅಂತಂದ್ರೆ ಅಂದ್ರೆ ಸ್ಪಾಂಜ್ ಟೈಪ್ ಇರ್ತೈತಿ ಅದು, ಆ ಟೈಪ್ ಸ್ಪಾಂಜಿ ಟಿಶ್ಯೂ ಅಂತ ಕರಿತೀವಿ, ಆ ಹಣ್ಣಿನಲ್ಲಿ ಕಂಡು ಬರ್ತೈತಿ. ಹಾಳಾಗ್ತದೆ ಹಣ್ಣು, ಹಾಳಾಗ್ತೈತಿ, ನಾವು ತಿನ್ನಕ್ಕಾಗೋದಿಲ್ಲ. ಆ ಹಣ್ಣು ಸುಮಾರು 10-15% ನಮಗೆ ಈ ರೀತಿ ಹಣ್ಣುಗಳು ಕಂಡು ಬರ್ತವೆ. ಆ ಕಾರಣಕ್ಕೆ ಸ್ಪಾಂಜಿ ಟಿಶ್ಯೂ ಬರಲಿಕ್ಕೆ ಏನು ಕಾರಣ ಅಂದರೆ, ಈ ಕಾಯಿ ಬಿಡೋ ಟೈಮ್ನಲ್ಲಿ ಈಗ ಫೆಬ್ರವರಿ ಮಾರ್ಚ್ನಲ್ಲಿ ಸಾಕಷ್ಟು ಬಿಸಿಲು ಇರ್ತೈತಿ. ಬಿಸಿಲು ಅದು ಗಿಡದ ಬೇರಿಗೆ ಚೆನ್ನಾಗಿ ಭಾಳಷ್ಟು ಇದು ಆಯ್ತು ಅಂತಂದರೆ ಏನು ಸಣ್ಣ ಸ್ಕ್ವಾರ್ಚ್ ಅಂತ ಕರಿತೀವಿ. ಆ ಸ್ಕ್ವಾರ್ಚ್ ಆದಾಗ ಆ ಹಣ್ಣಿನಲ್ಲಿ ಆ ರೀತಿ ಆಗುತ್ತೆ. ಮತ್ತು ಭೂಮಿಯಲ್ಲಿ ಕ್ಯಾಲ್ಸಿಯಂ ಕೊರತೆ ಕಂಡು ಬಂದರೆ, ಕ್ಯಾಲ್ಸಿಯಂ ಸುಣ್ಣದ ಅಂಶ ಕಡಿಮೆ ಇತ್ತಂತಂದ್ರೂ ಈ ಸ್ಪಾಂಜಿ ಟಿಶ್ಯೂ ಕಂಡು ಬರ್ತೈತಿ. ಅದಕ್ಕೆ ನಾವು ಪ್ರತಿ ವರ್ಷ ಒಂದು ಗಿಡಕ್ಕೆ ಒಂದು 10-15 kg ಜಿಪ್ಸಮ್ ಅಂತ ಇರುತ್ತೆ, ಆ ಜಿಪ್ಸಮ್ಮನ್ನು ಹಾಕಿದಾಗ ಇದರ ಬಾಧೆ ಕಡಿಮೆ ಮಾಡ್ಬೋದು. ಇನ್ನೊಂದು ಮುಖ್ಯ ಅಂಶ ಅಂತಂದರೆ, ನಾವು ಈ ಪಾತಿ ಮಾಡಿದ ನಂತರ ಹೂ ಗೊಬ್ಬರಗಳು ಎಲ್ಲ ಕೊಟ್ಟ ನಂತರ ಈ ಡಿಸೆಂಬರ್ ಜನವರಿ ತಿಂಗಳಲ್ಲಿ ನಮ್ಮ ತೆಳಗಡೆ ಎಲ್ಲ ಮಲ್ಚಿಂಗ್ ಮಾಡಬೇಕು. ಹುಲ್ಲಿನ ಹುಲ್ಲಾಗ್ಬೋದು, ರೌದಿ ಆಗ್ಬೋದು, ಕಬ್ಬಿನ ರೌದಿ ಆಗ್ಬೋದು, ಅಥವಾ ಭತ್ತದ ಹುಲ್ಲಾಗ್ಬೋದು, ಅದನ್ನು ನಾವು ಕೆಳಗಡೆ ನಾವು ಮಡಿಯಲ್ಲಿ ನಾವು ಹಾಕೋದ್ರಿಂದ ಆ ಭೂಮಿ ಬಿಸಿಲಿನ ಪ್ರಖರತೆ ನಾವು ಕಡಿಮೆ ಮಾಡಿ ಈ ಸ್ಪಾಂಜಿ ಟಿಶ್ಯೂ ಬರದ ಹಾಗೆ ನಾವು ನೋಡ್ಕೋಬಹುದು ಸರ್. ಅಂದ್ರೆ ಜಾಸ್ತಿ ಬಿಸಿಲು ಬಿದ್ದಾಗ ಸ್ಪಾಂಜಿ ಟಿಶ್ಯೂ ಬರೋ ಸಾಧ್ಯತೆ, ಅದಕ್ಕೆ ಮಲ್ಚಿಂಗ್ ಮಾಡಬೇಕು. ಮತ್ತೆ ಕ್ಯಾಲ್ಸಿಯಂ ಒಂದು ಅಪ್ಲೈ ಮಾಡೋದ್ರಿಂದ ಈ ಸ್ಪಾಂಜಿ ಟಿಶ್ಯೂನ ನಾವು ನಿರ್ವಹಣೆ ಮಾಡಬಹುದು. ಅಂದ್ರೆ ರುಚಿಕಟ್ಟಾದ ಹಣ್ಣು ನಾವು ಬೇಕು ಅಂದ್ರೆ ಈ ಸ್ಪಾಂಜಿ ಟಿಶ್ಯೂ ಬರ್ದಂಗ್ ನೋಡ್ಕೊಳ್ಬೇಕು ನಾವು. ಅದಕ್ಕೆ ನಾವು ಏನು ಬೇಕು ಕ್ರಮ ಕೈಗೊಳ್ಬೇಕು ಅಂದರೆ, ಬಿಸಿಲು ಬೇಕು ಆದರೆ ಅದು ಜಾಸ್ತಿ ಆದ್ರೂ ಕಷ್ಟ. ಅದಕ್ಕೆ ಈ ಥರ ಮಲ್ಚಿಂಗ್ ಮಾಡೋದ್ರಿಂದ ಕೂಡ ಅನುಕೂಲ ಆಗ್ತದೆ, ಮತ್ತು ನೀರಿನ ತೇವಾಂಶನೂ ಉಳಿತದೆ, ನೀರು ಜಾಸ್ತಿ ಹಾಸು ಅವಶ್ಯಕತೆನೂ ಇಲ್ಲ, ಅದು ಆಗ್ತದೆ. ಡಾಕ್ಟರ್ ಎಸ್ ಎನ್ ಜಾಧವ್ ಅವರೇ, ಇಲ್ಲಿ ತನಕ ಮಾವಿನ ಬೆಳೆ ಒಳಗೆ ಹೆಂಗೆ ಫಸಲು ತೆಗಿಬೇಕು, ಮತ್ತು ಮಾವಿನ ಬೆಳೆ ಈ ಹೂ ಬಿಡೋ ಹಂತದೊಳಗನ ನಾವು ಹೆಂಗೆ ರಕ್ಷಣೆ ಮಾಡ್ಕೊಳ್ಬೇಕು, ಮತ್ತು ಏನೇನು ಕೀಟಗಳು ಬಂದರೆ ಯಾವ ರೀತಿಯ ನಾವು ಕ್ರಮ ಕೈಗೊಳ್ಬೇಕು, ಮತ್ತು ರೋಗಗಳು ಕೂಡ ಅವುಗಳನ್ನು ನಿರ್ವಹಣೆ ಮಾಡೋಕ್ಕೆ ಸಾಧ್ಯ ಆಯ್ತಂದರೆ ಖಂಡಿತವಾಗಿ ಕೂಡ ಉತ್ತಮವಾದ ಇಳುವರಿ ನಾವು ಪಡಿತೀವಿ. ಇಲ್ಲಿ ತನಕ ಭಾಳ ವಿಸ್ತೃತವಾಗಿ ಕೀಟಗಳು ಮತ್ತು ರೋಗಗಳ ಕುರಿತಂತೆ ಮಾಹಿತಿ ನೀಡಿದ್ದೀರಾ. ಬಹುಶಃ ಈ ವರ್ಷ ನಮ್ಮ ಒಂದು ಅಂದಾಜು ಅಂದರೆ ಸಾಕಷ್ಟು ಮಳೆಯಾಗಿದೆ. ಬರೋ ದಿನಗಳೊಳಗೆ ಮಾವಿನ ಹುಲಸಾದ ಬೆಳೆಯನ್ನು ನಮ್ಮ ರೈತ ಬಾಂಧವರು ಬೆಳೀಲಿ ಅಂತ ಆಸೆ ಮಾಡ್ತಾ, ಇಲ್ಲಿ ತನಕ ಭಾಳ ವಿಸ್ತೃತವಾಗಿ ಈ ಮಾವಿನ ಬೆಳೆ ಒಳಗೆ ಏನೇನು ಕೀಟಗಳು ಬರ್ತಾವೆ, ಏನೇನು ರೋಗಗಳು ಬರ್ತಾವೆ, ಅವುಗಳನ್ನು ನಿರ್ವಹಣೆ ಹೆಂಗೆ ಮಾಡಬೇಕು ಅಂಥೇಳಿ ವಿಸ್ತೃತವಾಗಿ ಮಾತಾಡಿದಿರಿ. ನಮ್ಮ ಎಲ್ಲ ಆತ್ಮೀಯ ಕೇಳುವ ಪರವಾಗಿ ಈ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಮಾವಿನ ಫಸಲು ಹಾಗೂ ಸಂರಕ್ಷಣೆ ಈ ಕುರಿತು ಇದುವರೆಗೂ ಡಾಕ್ಟರ್ ಎಸ್ಎನ್ ಜಾಧವ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ, ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು, ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ, ಬದುಕಿಗದೆ ಬೋಧನೆ, ಬದುಕಿಗದೆ ಬೋಧನೆ, ಬದುಕಿಗದೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ಮಲೆನಾಡು ಕರಾವಳಿ ಪ್ರದೇಶ ಉತ್ತರ ಅರೆ ಮಲೆನಾಡು ಉತ್ತರ ಒಣ ಪ್ರದೇಶ 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ, ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ಕೃಷಿ ಪದವಿ ಸ್ನಾತಕೋತ್ತರ ಕೃಷಿ ಮಾರುಕಟ್ಟೆ ವ್ಯವಹಾರ ಸಮುದಾಯ ವಿಜ್ಞಾನ ಕೃಷಿ ಅರಣ್ಯ ಪದವಿಗಳು ಕೃಷಿ ಸಂಶೋಧನೆ ಕೃಷಿ ಡಿಪ್ಲೊಮಾ ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ, 28 ಕೃಷಿ ಸಂಶೋಧನಾ ಕೇಂದ್ರಗಳು 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ, ವಿವಿಧ ಬೆಳೆಗಳ 210 ತಳಿಗಳು ಬೆಳೆ ಉತ್ಪಾದನೆಯ 750ಕ್ಕೂ ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು, ಕರ್ನಾಟಕ ಸರ್ಕಾರದ ಯೋಜನೆಗಳು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ, ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು ಸಿಬ್ಬಂದಿ ತರಬೇತಿ ಘಟಕ ಸಮುದಾಯ ಬಾನುಲಿ ಕೇಂದ್ರ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಈ